ಕುರಿತ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಹಾಸನ ತಾಲೂಕು ಕಾರಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್. ಕರೆ ಮಾಡಲು ದೂರವಾಣಿ ಸಂಖ್ಯೆ 245258, ಎಸ್ಟಿಡಿ ಕೋಡ್ 08172. पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने यह प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಕೇಳುಗರೆಲ್ಲರಿಗೂ ನಮಸ್ಕಾರ. ಭತ್ತದ ಬೇಸಾಯ ಕುರಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕೇಳುಗರೆ ತಮಗೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಇವತ್ತು ನನ್ನೊಂದಿಗೆ ಇದ್ದಾರೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರವರು. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಕೇಶವಮೂರ್ತಿಗಳೇ. ಹಾಗೆ ಇದೇ ಕಾಲೇಜಿನ ಕೀಟ ತಜ್ಞರಾದಂತಹ ಡಾಕ್ಟರ್ ಬಿಎಸ್ ಬಸವರಾಜ್ ಅವರು ಕೂಡ ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಬಸವರಾಜ್ ಅವರು. ನಮಸ್ಕಾರ ಕೇಶವಮೂರ್ತಿ ಅವರೇ. ಈಗಾಗಲೇ ಭೈರಪ್ಪನವರೇ, ಪೂರ್ವ ಮುಂಗಾರಿನಲ್ಲಿ ಬಿದ್ದಂತಹ ಮಳೆ, ಮುಂಗಾರಿನಲ್ಲಿ ಆಗ್ತಾ ಇರುವಂತಹ ಮಳೆ ಮುಂದಿನ ದಿನದಲ್ಲಿ ಅಣೆಕಟ್ಟೆಗಳು ತುಂಬಬಹುದು ಅನ್ನುವಂತಹ ಆಶಾಭಾವನೆಯನ್ನು ಮೂಡಿಸ್ತಾ ಇದ್ದಾವೆ. ನಾಲೆಗಳಲ್ಲಿ ನೀರನ್ನು ಹರಿಸುವಂತಹ ತೀರ್ಮಾನವನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಭತ್ತವನ್ನು ಬೆಳೆಯೋದಕ್ಕೆ ಇದು ಅತ್ಯಂತ ಸಕಾಲ. ಕೇಳಿದ್ರೆ ಭತ್ತದ ಬೇಸಾಯ ಕುರಿತಾಗಿ ನೀವು ಈಗ ನಮಗೆ ಪ್ರಶ್ನೆ ಕೇಳಬಹುದು, ಸೂಕ್ತವಾದ ಉತ್ತರಗಳನ್ನು ಪಡೆದುಕೋಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 246289, 245258, ಎಸ್ಟಿಡಿ ಕ್ರಮ ಸಂಖ್ಯೆ 08172. ಮತ್ತೊಮ್ಮೆ ಗಮನಿಸಿ 246289, 245258. ಇದು ಭತ್ತದ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈಗ ಬಿತ್ತನೆ ಮಾಡುವಂತಹ ರೈತರು ಯಾವ ತಳಿಯನ್ನ ಬಳಕೆ ಮಾಡಬೇಕು ಅಂತೀರಿ ಡಾಕ್ಟರ್ ಭೈರಪ್ಪನವರು? ಈಗಾಗಲೇ ಏನು ಭತ್ತ ಬೆಳೆಯುವಂತ ಪ್ರದೇಶಗಳಾದಂತಹ ಸಕಲೇಶ್ಪುರ ಇರಬಹುದು, ಹೊಳೆ ನರಸೀಪುರ ಇರಬಹುದು, ಆಲೂರು ತಾಲೂಕುಗಳು ಇರಬಹುದು, ಈ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಹಾಸನ ಜಿಲ್ಲೆಯಲ್ಲಿ ಭತ್ತ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನಾವು ಜುಲೈ ಕೊನೆಯ ಭಾಗದಲ್ಲಿ ಅಥವಾ ತಿಂಗಳ ಕೊನೆಯ ಭಾಗದಲ್ಲಿ ಬಂದಿದ್ದೀವಿ. ಇನ್ನೇನು ಆಗಸ್ಟ್ ಪ್ರಾರಂಭ ಆಗೋದಿದೆ, ಇನ್ನೊಂದು ದಿವಸ ಬಿಟ್ಟು ಆಗಸ್ಟ್ ಶುರು ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಏನು ಅಂತಂದ್ರೆ ಈ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಇರುವಂತ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ದೀರ್ಘಾವಧಿ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಜೂನ್ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬಹುದು. ಈಗಾಗಲೇ ತುಂಬಾ ತಡ ಆಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮಗೆ ಈ ಮಧ್ಯಮಾವಧಿ ತಳಿಗಳಾದಂತಹ ಏನು ಸಣ್ಣ ಭತ್ತ ಮಾಡುವಂತ ರೈತರು ಈ ಗಂಗಾವತಿ ಸೋನಾ ಇರಬಹುದು, JJL 1798 ಅಂತ ಇರಬಹುದು, ಜೊತೆಗೆ ನಾನು ಹೇಳಿದೆ MTU 1010 ಇರಬಹುದು ಅಥವಾ ತನು ಇರಬಹುದು. ಇಂತಹ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಏನು ಅಂತಂದ್ರೆ ಈ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಇದೆ. ಎಲ್ಲಿವರೆಗೂ ಇದನ್ನು ಬಿತ್ತನೆ ಮಾಡಬಹುದು? ಅದೇ ಜುಲೈ ಆಗಸ್ಟ್ ಮೊದಲೇ ವಾರದವರೆಗೂ ನಾವು ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ಆಗಸ್ಟ್ ಕೊನೆ ಭಾಗದಲ್ಲಿ ನಾವು ನಾಟಿ ಮಾಡ್ಕೋಬಹುದು. ಒಂದು ವೇಳೆ ಇನ್ನೂ ತಡ ಆಗುತ್ತೆ ಅಂತಾದ್ರೆ ಇನ್ನೂ ಅಲ್ಪಾವಧಿ ತಳಿಗಳಿದಾವೆ, ಅಂತವನ್ನ ಆಯ್ಕೆ ಮಾಡ್ಕೋ. ಅದರಲ್ಲಿ ರಾಶಿ ಇರಬಹುದು, ಮಂಗಳ ಇರಬಹುದು, ಇಂತಹ ತಳಿಗಳ ಅದು 100-110 ದಿನದಲ್ಲಿ ಕಟಾವು ಬರುವಂತಹ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ತಳಿಯನ್ನ ನೋಡಿ ಆಯ್ಕೆ ಮಾಡ್ಕೊಡೋದು ಒಳ್ಳೇದು ಅನ್ನೋದು. ತಳಿಕ್ಕಿಂತ ನಮ್ಗೆ ಅವಧಿ ಬಹಳ ಮುಖ್ಯ. ಈ ಬಿತ್ತನೆ ಮಾಡಿ ನಾವು ಬೆಳೆ ತೆಗಿಲಿಕ್ಕೆ ಸಿಗುವಂತ ಅವಧಿ ಎಷ್ಟಿದೆ ಅದನ್ನ ನೋಡಿಕೊಂಡು ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಆಗಸ್ಟ್ ಹೋಗೋದಾದ್ರೆ ಅಲ್ಪಾವಧಿ ತಳಿಗಳು ನಮ್ಮಲ್ಲಿದೆ, ಅಂತ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಬಹಳಷ್ಟು ಜನ ಸಾವಯವ ಕೃಷಿಕರು ಸ್ಥಳೀಯ ತಳಿಗಳನ್ನ ಬಳಕೆ ಮಾಡುತ್ತಾರೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಪ್ರಧಾನವಾಗಿ ರಾಜಮುಡಿಯನ್ನ ಬೆಳೀತಾರೆ, ರಾಜಭೋಗ, ಹೀಗೆ ಬೇರೆ ಬೇರೆ ತಳಿಗಳನ್ನು ಹೇಳ್ತಾರೆ. ಅಂತ ತಳಿಗಳನ್ನು ರೈತರು ಬಳಕೆ ಮಾಡ್ಕೋಬಹುದು. ಈಗಾಗಲೇ ಹೇಳಿದರೆ ರಾಜಮುಡಿ ಹೊಳೆ ನರಸೀಪುರ ತಾಲೂಕಿನಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಹ ಒಂದು ಒಳ್ಳೆಯ ಭತ್ತದ ತಳಿ, ಅದನ್ನು ಮಾಡ್ಕೋಬಹುದು. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ಕಾರ ಸರ್, ಚನ್ನಗಿರಿ ದಾವಣಗೆರೆ ಡಿಸ್ಟಿಕ್ ಸಂತೆಬೆನ್ನೂರು ಹೋಗಿ ಚನ್ನಗಿರಿ ತಾಲೂಕು ದೊಡ್ಡಬಳ್ಳಾಪುರದಿಂದ ಸರ್ ಮಾತಾಡ್ತೀರಾ? ಅದಕ್ಕೆ ಕುಮಾರಸ್ವಾಮಿ ಅಂತ ಹೇಳಿ. ಕುಮಾರಸ್ವಾಮಿಗಳೇ, ಏನಿದೆ ಸರ್, ನಾವು ಸಣ್ಣ ಭತ್ತ ಬೆಳಿಬೇಕು ಅಂತ ಈ ಹೊಸ ತಳಿ ಯಾವ್ದಾರ ಬಂದಿದೆ ಸರ್ ಭತ್ತದಲ್ಲಿ ಅಂತ ಕೇಳ್ತಾ ಸರ್? ಈಗ ಈಗಾಗಲೇ ತಾವು ದಾವಣಗೆರೆ ರೈತರು ಅನ್ನೋದು ನನಗೆ ತುಂಬಾ ಖುಷಿ ಆಯ್ತು. ಅಲ್ಲಿ ಈಗಾಗಲೇ ಸೋನಾ ಮಸೂರಿ ಭತ್ತ ತಾವು ಯಥೇಚ್ಛವಾಗಿ ಬೆಳೆಯೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ JGL 1798 ಅನ್ನುವಂತ ಒಂದು ತಳಿ, ಆ ತಳಿ ತುಂಬಾ ಚೆನ್ನಾಗಿದೆ. ನಾನು ಅದನ್ನು ಅಲ್ಲಿದ್ದಾಗ ಕೂಡ ಅದೇ ಸಣ್ಣ ಭತ್ತ ಮತ್ತು ಸೋನಾ ಮಸೂರಿ ಗುಣ ಇರುವಂತ ಒಂದು ತಳಿ. ಅದಕ್ಕೆ ನೀವು ಏನ್ ಮಾಡಿ, ನಮ್ಮ ಒಂದು ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಅನ್ನುವಂತ ಒಂದು ಕತ್ತಲಗೆರೆಯಲ್ಲಿ ಅಲ್ಲಿ ಸಾಕಷ್ಟು ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ತಾವು ಸಂಪರ್ಕ ಮಾಡಿದ್ರೆ ಅಲ್ಲಿ ಪ್ರದೇಶಕ್ಕೆ ಬೇಕಾದಂತ ಒಂದು ಇಳುವರಿ ಹೆಂಗ್ ಬರ್ತದೆ ಸರ್ ಎಕರೆಗೆ ಸರ್? 25-30 ಕ್ವಿಂಟಲ್ ನಾವು ಇಳುವರಿಯನ್ನು ಪಡಿಬಹುದು. 25 ಕ್ವಿಂಟಲ್ ಅಂತ ನಾವು ಒಳ್ಳೆ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಪ್ರತಿ ಒಂದು ಎಕರೆಗೆ. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಒಳ್ಳೆಯದು. ಕುಮಾರಸ್ವಾಮಿಗಳ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ಕಾರ ಸರ್, ನಾನು ರಮೇಶ್ ಅಂತ. ಎಲ್ಲಿಂದ ಮಾತಾಡ್ತೀರಿ? ಊರಿನಹಳ್ಳಿ ಚಂದ್ರಾಪಣ ತಾಲೂಕು ಸರ್. ಹೇಳಿ ರಮೇಶ್. ಸರ್ ಹಲೋ, ಹೇಳಿ ಹೇಳಿ ಹೇಳಿ ರಮೇಶ್. ರಮೇಶ್ ಹೇಳಿ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ರಮೇಶ್, ಹೇಳಿ ಹೇಳಿ. ಸರ್ ಭತ್ತದಲ್ಲಿ ಬೆಂಕಿ ರೋಗಕ್ಕೆ ಏನು ಮಾಡಬೇಕು ಸರ್? ನೋಡಿ, ಅದು ಸಾಮಾನ್ಯವಾಗಿ ಬೆಂಕಿ ರೋಗ ನಾವು ಅಧ್ಯಯನ ಮಾಡಿದಾಗ ತಳಿ ಮತ್ತು ಸಾರಜನಕದ ನಿರ್ವಹಣೆ ಮೇಲೆ ಅವಲಂಬನೆ ಇರುತ್ತೆ. ಇನ್ನೊಂದು ಅಂದ್ರೆ ವಾತಾವರಣದ ಮೇಲೆ ಅವಲಂಬನೆ ಇರುತ್ತೆ. ನಾವು ಯಾವಾಗ ಸಣ್ಣ ತಳಿಗಳು ಅಂದ್ರೆ ಸೋನಾ ಮಸೂರಿ ಸಣ್ಣ ಅಕ್ಕಿಯನ್ನು ಯಾವಾಗ ಆಯ್ಕೆ ಮಾಡ್ಕೊಳ್ತೀವಿ ಮತ್ತು ಯಥೇಚ್ಛವಾಗಿ ಯಾವಾಗ ಸಾರಜನಕವನ್ನು ಬಳಕೆ ಮಾಡ್ತೀವಿ, ಅಂತ ಸಂದರ್ಭದಲ್ಲಿ ಈ ಬೆಂಕಿ ರೋಗ ಬರುವಂತ ಏನು ಸಂದರ್ಭ ಜಾಸ್ತಿ ಇರುತ್ತೆ. ಜೊತೆಗೆ ಈ ಮೋಡ ಕವಿದ ವಾತಾವರಣ, ತುಂತುರು ಮಳೆ ಬೀಳುವಂತ ಒಂದು ಸಂದರ್ಭ, ಆಮೇಲೆ ಮಳೆ ಬಂದು ಒಂದೆರಡು ದಿವಸ ಬಿಸಿಲು ಬೀಳುವಂತಹದ್ದು, ಇಂತಹ ಒಂದು ಸಂದರ್ಭದಲ್ಲಿ ಕೂಡ ನಮ್ಗೆ ಏನು ಅಂತಂದ್ರೆ ಬೆಂಕಿ ರೋಗ ಬರುವುದನ್ನು ನಾವು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಬೆಂಕಿ ರೋಗ ಬಂದಂತ ಒಂದು ಸಂದರ್ಭದಲ್ಲಿ ಏನು ಅಂತಂದ್ರೆ ಒಂದು ಒಳ್ಳೆಯ ಏನು ಅಂದ್ರೆ ಔಷಧಿಗಳು ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದಾವೆ. ಟ್ರೈಸೈಕ್ಲೋಜೋಲ್ ಅನ್ನುವಂತ ಒಂದು ಒಳ್ಳೆ ಔಷಧಿ ಇದೆ. ಬೀಮ್ ಅನ್ನುವಂತ ಒಂದು ಟ್ರೇಡ್ ನೇಮ್ ನಲ್ಲಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಅದು ಪ್ರತಿ ಗ್ರಾಮ್ ಅಂದ್ರೆ ಪ್ರತಿ 4 ಗ್ರಾಮ್ ಅನ್ನ 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಸೊ ಆತರ ಸಾಕಷ್ಟು ಒಳ್ಳೆ ಒಳ್ಳೆ ಔಷಧಿಗಳು ಇದೆ. ಆ ಒಂದು ಏನಂತಂದ್ರೆ ಔಷಧಿಯನ್ನ ಬಳಕೆ ಮಾಡ್ಕೋ. ಸೂರಜ್ ಅವರು ಏನಾದ್ರು ಹೇಳ್ತೀರಾ? ನಮಸ್ಕಾರ ರಮೇಶ್ ಅವರು. ನಮಸ್ಕಾರ ಸರ್. ಓಕೆ, ಈಗ ನಮ್ಮ ಸ್ನೇಹಿತರು ತಳಿಗಳು ಮತ್ತೆ ವಾತಾವರಣ ಏನಿದೆ ಅದರಿಂದ ಬೆಂಕಿ ರೋಗ ಬರುವಂತ ಒಂದು ಸಂದರ್ಭವನ್ನು ಹೇಳಿದ್ದಾರೆ. ಹೆಚ್ಚಿಗೆ ಏನು ಯೂರಿಯಾವನ್ನು ಕೂಡ ಬಳಸಬಾರ್ದು ಅಂತ ಹೇಳಿದ್ದಾರೆ. ಈಗ ಯಾವುದೇ ತಳಿ ಬಳಸಿ ಬಹಳ ಮುಖ್ಯವಾಗಿ ಏನ್ ಮಾಡಬೇಕು ಅಂತಂದ್ರೆ ಬೀಜೋಪಚಾರ ಮಾಡಬೇಕಾಗ್ತದೆ. ಬೀಜೋಪಚಾರ ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಉದಾಹರಣೆಗೆ ಈ ಭತ್ತ ತಗೊಂಡು ನೀರು ನೆನಹಾಕಿ ಆದ್ಮೇಲೆ ಏನ್ ತೆಗಿತೀರಿ ನೋಡಿ, ಅದನ್ನ ಒಟ್ಲುಗಾರ ಹಾಕಿ ಅಥವಾ ನೇರ ಬಿತ್ತನೆ ಮಾಡಿಕ್ಕಿಂತ ಮೊದಲು ಬೀಜೋಪಚಾರ ಮಾಡಬೇಕಾಗ್ತದೆ. ಉದಾಹರಣೆಗೆ ಬೀಜೋಪಚಾರ ಅಂತಂದ್ರೆ ಈಗ ಕಾರ್ಬನ್ ಡೈಜಿನ್ ಎಂಬ ಒಂದು ಶಿಲೀಂಧ್ರನಾಶಕವನ್ನ 1 ಕೆಜಿ ಬೀಜಕ್ಕೆ 4 ಗ್ರಾಂ ನಂಗೆ ಹಾಕೊಂಡು ಬೀಜೋಪಚಾರ ಮಾಡಿ ನೀವು ಬಿತ್ತನೆ ಮಾಡಿದ್ರೆ ಅಲ್ಲಿ ರೋಗದ ಅಂಶ ಕಡಿಮೆ ಆಗ್ತದೆ ಒಂದು. ಆಮೇಲೆ ಯಾವಾಗ ನೀವು ಒಟ್ಲಾಕಿರ್ತಿರಲ್ಲ ಪಾತ್ರ ಸಸಿ ಮಳೆ ಮಾಡಿರ್ತೀರ ನೋಡಿ, ಅವಾಗ ಕೀಳೋ 1 ವಾರ ಮೊದಲು ರೋಗ ಇರಲಿ ಇಲ್ಲದೇ ಇರಲಿ ಒಂದು ಕೀಟನಾಶಕ ಒಂದು ರೋಗನಾಶಕ. ಉದಾಹರಣೆಗೆ ಈಗ ಡೈಮೆಥೈಲೇಟ್ ಎಂಬ ಒಂದು ಕೀಟನಾಶಕ ಇದೆ, ಅದ್ರ ಜೊತೆಗೆ ಕಾರ್ಬನ್ ಡೈಜಿಮ್ 1 ಲೀಟರ್ 2 ಗ್ರಾಮ್ ಹಾಕೊಂಡು ನೀವು ಮುಂಜಾಗ್ರತೆಯಾಗಿ ನೀವು ಸಿಂಪಡಣೆ ಮಾಡಬೇಕಾಗ್ತದೆ. ಯಾವಾಗ ಬೆಂಕಿ ಇರೋ ಸೂಚನೆ ಕಾಣ್ತದೆ ನೋಡಿ ನಾಟಿ ಮಾಡಿದ್ಮೇಲೆ, ಅವಾಗ ಟ್ರೈಸೈಕ್ಲೋಜೋಲ್ ಎಂಬ ಒಂದು ಶಿಲೀಂಧ್ರನಾಶಕ, ಅದನ್ನ ನೀವು 0.6 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡುವಾಗ ನೀರು ಬಸ್ತು ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ. ಇದು ನೀವೊಬ್ಬರೇ ಮಾಡ್ಕೊಳ್ಳೋದಲ್ಲ, ಎಲ್ಲರೂ ಕೂಡ ಸಿಂಪಡಣೆ ಮಾಡ್ಕೊಂಡ್ರೆ ಕಂಟ್ರೋಲ್ ಮಾಡಬಹುದು. ಬೈಲ್ಪುರ ಹೌದು. ಒಳ್ಳೇದು ರಮೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಹೇಳಿ ಸರ್, ಯಾರು ಎಲ್ಲಿಂದ? ನಮಸ್ತೆ. ಭತ್ತದಲ್ಲಿ ಸಾಕಷ್ಟು ಬೇಸಾಯ ವಿಧಾನಗಳು ಬಂದಿದ್ದಾವೆ, ಅದಕ್ಕಿಂತ ಮುಂಚಿತವಾಗಿ ಒಟ್ಲು ಪಾತಿ ಮಾಡೋದ್ರ ಬಗ್ಗೆ ತಮ್ಮ ಸಲಹೆ. ಈಗಾಗಲೇ ತಾವು ಹೇಳಿದಾಗೆ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾಲೆ ಮೂಲಕ ನೀರನ್ನು ಬಿಡುವಂತ ಒಂದು ಏರ್ಪಾಡು ಇನ್ನೇನು ಕೆಲವು ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ನಾವು ಭತ್ತವನ್ನ ಬೇಸಾಯ ಮಾಡಬೇಕಾದ್ರೆ ಅನೇಕ ವಿಧದಲ್ಲಿ ಮಾಡ್ತೀವಿ. ಒಂದು ಅಂತಂದ್ರೆ ಒಟ್ಲು ಪಾತಿ ಬಿಟ್ಟು ಸಸಿ ಬೆಳೆಸಿ ಸಸಿಯನ್ನು ಕಿತ್ತು ನಾಟಿ ಮಾಡುವಂತಹದ್ದು. ಇನ್ನೊಂದನ್ನ ನಾವು ಕೆಸರುಗದ್ದೆ ಮಾಡಿ ಏನಂತ ನೇರ ಬಿತ್ತನೆ ಮಾಡಿ ಕೂಡ ನಾವು ಮಾಡುವಂತದ್ದು ಕೂಡ ಪ್ರಚಲಿತ ಇದೆ. ಇನ್ನೇನು ಒಟ್ಲು ಪಾತಿ ಬಿಟ್ಟು ಮಾಡೋದಾದ್ರೆ ನಾವು ಒಂದು ಎಕರೆ ಪ್ರದೇಶಕ್ಕೆ ಬೇಕಾದಂತಹ ಸಸಿಗಳಿಗೆ 3 ಗುಂಟೆ ಪ್ರದೇಶವನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದನ್ನ 300 ಚದುರ ಮೀಟರ್ ಅಂತ ಹೇಳ್ತೀವಿ ಕೆಸರುಗದ್ದೆ ಮಾಡ್ಕೊಳ್ಳೋದಾದ್ರೆ. ಸೊ ಯಾವಾಗ ನಮಗೆ ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ ಸರ್, ನಮಸ್ಕಾರ ಸರ್. ಹೇಳಿ, ಯಾರು? ಸರ್, ನಾನು ಕಾಳಿಹುಂಡಿ ಶಿವಕುಮಾರ್ ಅಂತ ಎಚ್ಡಿ ಕೊಡೋ ತಲಕ್ಕೆ ಮಾತಾಡ್ತಿರೋದು ಸರ್. ಹೇಳಿ ಶಿವಕುಮಾರ್. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈಗ ಎಸ್ ಟಿ ಭೈರಪ್ಪನವರಿಗೆ ಮತ್ತು ಬಸವರಾಜ್ ಅವರಿಗೆ ನಿಮ್ಗೆ ಅಭಿನಂದನೆಗಳು ಸರ್. ನಮಸ್ಕಾರ ಸರ್. ಮುಂಗಾರು ಚುರುಕಾಗಿದೆ, ಜೊತೆಗೆ ನಾಲೆಗಳಲ್ಲಿ ನೀರು ಬರುವ ಒಂದು ಪ್ರಕ್ರಿಯೆ ನಡೆದಿದೆ. ಈ ರೈತರಲ್ಲಿ ರೈತರಿಗೆ ಖುಷಿಯಾಗಿದೆ. ಏನಂದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಸರ್, ಭತ್ತ ಬಿತ್ತನೆಯ ನಾವೊಂದು ಕೃಷಿ ಇಲಾಖೆಗಳಲ್ಲಿ ಸಂಸ್ಕರಿಸಿದ ಭತ್ತ ಬೀಜ ಹಾಕೋದು ಒಳ್ಳೇದು ಅಥವಾ ರೈತರು ಮನೆಯಲ್ಲೇ ಬಿತ್ತನೆ ಬೀಜ ಇಟ್ಕೊಂಡಿರ್ತಾರೆ ಅದನ್ನ ಉಪಯೋಗಿಸೋದು ಒಳ್ಳೇದು ಅಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಕೆಲವು ರೈತರು ಏನ್ ಮಾಡ್ತಾರೆ, ಈಗ ಅವ್ರು ಭತ್ತ ಪಟ್ಲಲ್ಲಿ ಹಾಕಿರೋದನ್ನ ತಗೊಳ್ತಾರೆ. ತಿಂಗಳಗಟ್ಟಲೆ ಆದ್ಮೇಲೆ ಒಂದ್ ತಿಂಗಳ ಪೈರು, ಒಂದೂವರೆ ತಿಂಗಳ ಪೈರು ಅಥವಾ 15 ಪೈರು ಎಷ್ಟೋ ಇರುತ್ತಲ್ಲ ಸರ್, ಬಂದ್ಮೇಲೆ ಅದನ್ನ ತಗೊಳ್ತಾರೆ. ಆ ತರ ಪೈರು ತಗೊಂಡು ಹಾಕಿದ್ರೆ ಏನ್ ತೊಂದರೆ ಆಗಲ್ವ ಸರ್ ರೈತರಿಗೆ? ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಇವರ. ಇಲ್ಲಿ ನನ್ನ ಒಂದು ಸ್ಪಷ್ಟವಾದ ವಿಚಾರ ನಿಮ್ಗೆ ಹೇಳೋದಾದ್ರೆ, ನಾವೇನು ಬೀಜೋತ್ಪಾದನೆ ಮಾಡಿ ಏನಂತಂದ್ರೆ ಸಂಸ್ಕರಣೆ ಮಾಡಿ ಬ್ಯಾಗ್ ಮಾಡಿ ನಿಮ್ಗೇನ್ ಬೀಜವನ್ನ ಕೊಡ್ತೇವಲ್ಲ ಅದು ಉತ್ಕೃಷ್ಟವಾದಂತಹ ಬೀಜ. ಹೌದು ಸರ್. ಸೊ ಅದನ್ನ ನೀವು ಏನು ಅಂತಂದ್ರೆ ಪುನಃ ಸಂಗ್ರಹ ಮಾಡಿಟ್ಕೊಂಡು ಬಳಕೆ ಮಾಡಿದ್ರಲ್ಲಿ ಏನ್ ತೊಂದರೆ ಇಲ್ಲ. ಇನ್ನೇನು ಅಂತಂದ್ರೆ, ನೀವು ಬಿಟ್ಟಂತ ಬೀಜ್ನಲ್ಲಿ ಏನಾಗುತ್ತೆ ಅಂತಂದ್ರೆ, ಕಳೆ ಬೀಜಗಳಿರುತ್ತೆ, ಜೊಳ್ಳು ಬೀಜಗಳಿರುತ್ತೆ, ಆಮೇಲೆ ರೋಗ ಇರುವಂತ ಬೀಜಗಳಿರುತ್ತೆ. ಇವನ್ನೆಲ್ಲ ನೀವು ಏನಂತಂದ್ರೆ ಪ್ರತ್ಯೇಕ ಮಾಡಿ ಬಿತ್ತನೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರ್ತದೆ. ಅವನ್ನೆಲ್ಲಾ ಪ್ರಕ್ರಿಯೆಗಳನ್ನ ನಾವು ಏನಂತಂದ್ರೆ ಸಂಸ್ಕರಣಾ ಘಟಕಗಳಲ್ಲಿ ಮಾಡಿ ಉತ್ಕೃಷ್ಟವಾದಂತ ಬೀಜವನ್ನ ನಿಮ್ಗೆ ಸರಬರಾಜು ಮಾಡಿರ್ತೇವೆ. ಹೀಗಾಗಿ ನೀವು ಏನು ಅಂತಂದ್ರೆ, ಈ ನಮ್ಮ ರೈತ ಸಂಪರ್ಕ ಕೇಂದ್ರ ಇರಬಹುದು ಅಥವಾ ಅಧಿಕೃತ ಮಾರಾಟಗಾರರಿರಬಹುದು, ಇಂಥವರಲ್ಲಿ ಉತ್ಕೃಷ್ಟವಾದಂತಹ ತಳಿಯ ಬೀಜಗಳನ್ನ ನೀವು ಖರೀದಿ ಮಾಡಿ, ಆ ಬೀಜವನ್ನ ಖರೀದಿ ಮಾಡಿದ್ಮೇಲೆ ಆ ಬೀಜದ ಜೊತೆ ನಾವೊಂದು 100 ಗ್ರಾಂ ಪುಡಿ ಇರುವಂತಹ ಬಾವಿಸ್ಟಿನ್ ಅನ್ನ ಅದ್ರ ಜೊತೆ ಇಟ್ಟಿರ್ತೇವೆ. ಬೀಜೋಪಚಾರ ಮಾಡಿರದಲ್ಲ. ಯಾಕೆ ಅಂತಂದ್ರೆ, ಏನಾದರೂ ಕೆರೆ ಕಟ್ಟೆ ತುಂಬಲಿಲ್ಲ, ಡ್ಯಾಮ್ ತುಂಬಲಿಲ್ಲ, ಈ ವರ್ಷ ಭತ್ತ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ನಾವು ಬೀಜಕ್ಕಾಗಿ ಬೆಳೆದಂತ ಭತ್ತವನ್ನ ಅನ್ನವನ್ನಾದ್ರೂ ನಾವು ಪರಿವರ್ತನೆ ಮಾಡಿ ಬಳಕೆ ಮಾಡಲಿಕ್ಕೆ ವ್ಯವಸ್ಥೆ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಆ ಬೀಜೋಪಚಾರ ಮಾಡುವಂತ ಪುಡಿಯನ್ನ ಪ್ರತ್ಯೇಕವಾಗಿ ಇಟ್ಟಿರ್ತೇವೆ. ಅಂದ್ರೆ ಅದು ಮಿಕ್ಸ್ ಮಾಡಂಗಿಲ್ಲ ಸರ್? ಅದನ್ನ ನೀವು ಒಟ್ಲು ಪಾತಿಗೆ ಚೆಲ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ 24 ಗಂಟೆ ನೀರಿನಲ್ಲಿ ಆ ಬೀಜವನ್ನ ನೆನೆಯಿಡಿ. ಆಮೇಲೆ ಏನ್ ಮಾಡಿ, 24 ಗಂಟೆ ಆದ್ಮೇಲೆ ಬೀಜವನ್ನು ಹೊರಗೆ ತೆಗೆದ್ಮೇಲೆ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಮ್ನಂತೆ ನಾವು ಬಾವಿಸ್ಟಿನ್ ಪುಡಿಯನ್ನ, ಅಂದ್ರೆ 100 ಗ್ರಾಂ ಆಗುತ್ತೆ ಒಂದು ಪ್ಯಾಕೆಟ್ ಬೀಜಕ್ಕೆ, ಅದನ್ನು ನೀವು ಬೀಜೋಪಚಾರ ಮಾಡಿ ಪುನಃ ಏನು ಅಂತಂದ್ರೆ ಬೀಜವನ್ನ ಆ ಚೀಲಕ್ಕೆ ತುಂಬಿ ಆಮೇಲೆ ಮೊಳಕೆ ಬರಲಿಕ್ಕೆ ಒಂದು 36 ಗಂಟೆ ಇಡಬೇಕಾಗತ್ತೆ. ಅಲ್ಲಿ ಒಂದು ಒಳ್ಳೆ ಮೊಳಕೆ ಬರುತ್ತೆ. ಈ ಬೀಜವನ್ನ ನೀವು ಒಟ್ಲು ಪಾತಿಗೆ ಚೆಲ್ಕೋಬಹುದು. ಬೇರೆಯವರಿಂದ ಪೈರು ತಗೊಳ್ಳೋದು ಒಳ್ಳೇದಂತ ಇನ್ನೊಂದು ಪ್ರಶ್ನೆ. ಅದು ಕೂಡ ಒಳ್ಳೆ ಪ್ರಶ್ನೆ. ಏನು ಅಂತಂದ್ರೆ, ನಿಮ್ಮಲ್ಲಿ ಏನಾದ್ರೂ ಆ ರೈತ ಒಂದು ಶುದ್ಧವಾದ ತಳಿಯನ್ನ ತಂದು ಹಾಕಿ ಬೆಳೆದಿದ್ದೆ ಆದ್ರೆ ಆ ಒಂದು ತಾಕಿನಿಂದ ಸಸಿಗಳನ್ನು ತೆಗೋಬಹುದು. ಈಗಾಗಲೇ ಈ ಒಂದು ಪದ್ಧತಿ ಏನು ಅಂತಂದ್ರೆ, ಈ ಮೆಣಸಿನಕಾಯಿ ಇರಬಹುದು, ಆಮೇಲೆ ಟೊಮ್ಯಾಟೊ ಇರಬಹುದು, ಅನೇಕ ನರ್ಸರಿಗಳು ಇವತ್ತು ಯಾವ ರೈತರು ಒಟ್ಲು ಪಾತಿ ಬಿಟ್ಟುಕೊಂಡು ಸಸಿ ಬೆಳೆದು ನಾಟಿ ಮಾಡ್ತಾ ಇಲ್ಲ ಈ ಈ ಒಂದು ಬೆಳೆಗಳಲ್ಲಿ ಅಲ್ವಾ? ಖಾತ್ರಿ ಇರುವಂತ ರೈತರಿಂದ ನಿಮ್ಗೆ ಏನಾದ್ರೂ ಇದ್ರೆ ಅಂತ ರೈತರಿಂದ ಪೈರು ಸಿಕ್ಕರೆ ತಗೊಂಡು ನಾಟಿ ಮಾಡಬಹುದು. ಧನ್ಯವಾದಗಳು. ಕರೆ ಮಾಡಿದ್ದಕ್ಕಾಗಿ ತಮಗೂ ವಂದನೆಗಳು ಶಿವಕುಮಾರ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್, ನಾವು ಬೋರೇಗೌಡ ಅಂತ ಹೇಳಿ ಸರ್, ಹೊಳೆ ನರಸೀಪುರ ತಾಲೂಕು ನಾಗಲಾಪುರದಿಂದ. ಹೇಳಿ ಬೋರೇಗೌಡ್ರೆ. ಸರ್, ನಾವು ಸುಮಾರು ಒಂದು 12 ವರ್ಷದಿಂದ ವ್ಯವಸಾಯದಲ್ಲಿ ನಾವು ಕೂಡ ಚೆನ್ನಾಗಿ ತೊಡಸ್ಕೊಂಡಿದ್ವಿ ಗದ್ದೆ ಬೆಳೆಯೋದ್ರಲ್ಲಿ. ಒಳ್ಳೇದು. ಆದ್ರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಹೊಳೆ ನರಸೀಪುರ ಭಾಗದಲ್ಲಿ ಈ ರಾಜ್ಮುಡಿ ಒಂದು ಬೆಳೆಯನ್ನ ಬೆಳೆದ್ರೆ ಯಾವ್ದೇ ರೀತಿ ನಮ್ಗೆ ಕಾಯಿಲೆಗಳು ಭತ್ತಕ್ಕೆ ಸಾಮಾನ್ಯ ಕಡಿಮೆ. ಆದ್ರೆ ಇತರ ಸಣ್ಣ ಪ್ರಮಾಣದ ಅಂದ್ರೆ 3 ತಿಂಗಳು ಬೆಳೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ಸಾಮಾನ್ಯವಾಗಿ ಬೆಂಕಿ ರೋಗ ಅಥವಾ ಈ ಬ್ಲಾಸ್ಟ್ ಹೊಡೆಯೋದಂತ ಕಾಯಿಲೆಗಳು ಜಾಸ್ತಿ ಕಂಡು ಬರ್ತವೆ ಸರ್. ಇಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಮೆಡಿಸಿನ್ಸ್ ಗಳನ್ನ ಬಳಸಿದ್ರೆ ಇದನ್ನ ಅವಾಯ್ಡ್ ಮಾಡಬಹುದು, ಒಳ್ಳೆ ಇಳುವರಿ ತೆಗಿಬಹುದು ಅಂತ. ಗೌಡ್ರೆ, ನಿಮ್ಮ ಪ್ರಶ್ನೆ ಇಷ್ಟೊತ್ತನ ಚರ್ಚೆ ಮಾಡಿದ್ರೆ ನಿಮ್ ಇದರಲ್ಲೇ ಇದು ಉತ್ತರ ಇದೆ. ನೀವು ಹೇಳಿದ್ರೆ ರಾಜಮುಡಿ ಒಂದು ಒಳ್ಳೆ ತಳಿ, ಯಾವುದು ರೋಗ ಇಲ್ಲ, ತಿನ್ಲಿಕ್ಕೂ ಕೂಡ ಒಂದು ಒಳ್ಳೆ ಅಕ್ಕಿ ಅಂತ ಹೇಳ್ತೀರಿ, ಅದನ್ನೇ ಬೆಳೀರಿ ಒಳ್ಳೆ ಒಂದು ಇದು ಅಂದ್ರೆ ಅದು ಲಾಂಗ್ ಟರ್ಮ್ ಆರ್ಥಿಕ ಸ್ವಲ್ಪ ಅದೇ ದೀರ್ಘಾವಧಿ ಇರುತ್ತೆ, ಬಟ್ ಒಂದು ಒಳ್ಳೆ ಮಾರ್ಕೆಟ್ ಇದೆ, ಎಲ್ಲಾ ಜನರು ಇವತ್ತು ಅದನ್ನ ಬಳಕೆ ಮಾಡಿಕೊಂಡು ಊಟ ಮಾಡ್ತಾ ಇದಾರೆ. ಹೀಗಾಗಿ ನೀವು ರಾಜಮುಡಿ ಆ ಒಂದು ಪ್ರದೇಶಕ್ಕೆ ತುಂಬಾ ಏನಂದ್ರೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ನೀವು ರೈತರ ಒಂದು ಸಂಘಟನೆ ಮಾಡಿಕೊಂಡು ಒಂದು ಒಳ್ಳೆ ಮಾರುಕಟ್ಟೆ ಮಾಡಿಕೊಂಡ್ರೆ ನೀವು ಹೆಚ್ಚಿನ ಬೆಲೆಗೂ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ಒಂದು ನಿಟ್ಟಿನಲ್ಲಿ ಚಿಂತನೆ ಮಾಡಿ ಇವರು. ಅಕಸ್ಮಾತ್ ಇದು ಮಾಡಾದ ನಂತರ ಕೂಡ ಬೆಂಕಿ ರೋಗ ಬಂತು ಅಂತಂದ್ರೆ ಟ್ರೈ ಸೈಕ್ಲೋಸಲ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತಲ್ಲ, ಒಂದು ಲೀಟರ್ ನೀರಿಗೆ 0.6 ಗ್ರಾಂ ಹಾಕೊಂಡು ಸಿಂಪಡಣೆ ಮಾಡುವಾಗ ನೀರು ಬಸ್ತು ಸಿಂಪಡಣೆ ಮಾಡಬೇಕು. ಪ್ರತಿಯೊಬ್ಬರು ಸಿಂಪಡಣೆ ಮಾಡಬೇಕು, ಒಬ್ಬಿಬ್ರು ಆ ಲೆಕ್ಕ ಅಲ್ಲ. ಗಾಳಿ ಮುಖಾಲ ಹರಡ್ತದೆ, ಬೀಜೋಪಚಾರ ಮಾಡಿ ಅಂಬ ಸಿಂಪಡಣೆ ಮಾಡಿದ್ರೆ ರೋಗನು ಕೂಡ ನಿಯಂತ್ರಣ ಮಾಡ್ಕೋಬಹುದು. ಓಕೆ ಸರ್, ಸಾಮಾನ್ಯವಾಗಿ ಅದು ಸ್ಟಾರ್ಟಿಂಗ್ ಯಾವ ಮಂತ್ ಅಲ್ಲಿ ಹಾಕಿದ್ರೆ ಒಳ್ಳೆ ಇಳುವರಿ ಬರಬಹುದು ಸರ್ ಇನ್ನೂ ಜಾಸ್ತಿ? ನಾನು ನಿಮ್ಗೆ ಹೇಳ ಈಗಾಗಲೇ ತುಂಬಾ ತಡ ಆಯ್ತು, ಜೂನ್ದಲ್ಲಿ ನೀವು ಒಟ್ಲು ಪಾತಿ ಬಿಟ್ಕೊಂಡ್ರೆ ಈ ಒಂದು ಒಳ್ಳೆ ಇಳುವರಿ ತೆಗಲಿಕ್ಕೂ ಅವಕಾಶ ಇದೆ, ಮತ್ತು ಏನು ಅಂತಂದ್ರೆ ಈ ರೋಗ ಕೀಟದಿಂದ ನೀವು ಸ್ವಲ್ಪ ಏನಂದ್ರೆ ದೂರ ಇರಬಹುದು. ಬೋರೇಗೌಡ್ರೆ ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ನಮಸ್ಕಾರ ಹೇಳಿ ಸರ್, ಯಾರು ಇಲ್ಲಿಂದ? ನಮಸ್ಕಾರ, ನಾನು ಪ್ರೇಮಾನಂದ್ ಅಂತ ಹೇಳಿ, ಸಕಲೇಶ್ಪುರ ತಾಲೂಕು ಹೆತ್ತೂರು. ಹೇಳಿ ಆನಂದ್ ಅವ್ರೆ. ಪ್ರೇಮಾನಂದ್ ಸರ್? ಪ್ರೇಮಾನಂದ್? ಹೌದು ಹೌದು ಸರ್, ಪ್ರೇಮಾನಂದ್. ಒಳ್ಳೇದು, ಪ್ರೇಮವನ್ನ ಎಲ್ಲ ಕಡೆ ಪಸರಿಸ್ತಾ ಇದ್ದೀರತ್ತ. ಸರ್ ನಾನು ಪಕ್ಕ ರೈತ, ನಾನು ಭತ್ತದ ಬೆಳೆ ಬೆಳೆಯೋದ್ರಲ್ಲಿ ಇದು ಮೂರ್ ನಾಲ್ಕು ಭತ್ತನ ಚೇಂಜ್ ಮಾಡಿ ಮಾಡಿ 2 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಇದ್ದೀನಿ. ಒಳ್ಳೇದು. ಅದು ಅದರಲ್ಲಿ ತನು ಚಿಪ್ಕ ಅಲ್ಲಿಂದ ಇಂಟನು ತುಂಗ ಇದೆಲ್ಲವ ಚೇಂಜ್ ಮಾಡಿದ್ದೀನಿ ಸರ್. ಒಂದು ಮಲೆನಾಡಿಗೆ ಸೂಟೇಬಲ್ ಆಗಂತ ಬೆಳೆ ಯಾವುದು ಅಂತ ನನಗೊಂದು ಮಾಹಿತಿ ಬೇಕು. ಜೊತೆಗೆ ಇಲ್ಲಿ ಮಲೆನಾಡಿನಲ್ಲಿ ಈಗ 30 ಕೆಜಿ ಇದು ಬ್ಯಾಗ್ ಅನ್ನ ಕೊಡ್ತಾರೆ ಅಂದ್ರೆ ಒಂದು ಎಕರೆಗೆ ಅಂತ ಹೇಳಿ. ಈಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಮಲೆನಾಡಲ್ಲಿ ಮಳೆ ಜಾಸ್ತಿ ಆಗ್ಲಾಗಿ ಅದು ಜಾಸ್ತಿ ಪೈರು ಹುಟ್ಟೋದಿಲ್ಲ ನಾವು ಮಡಿ ಮಡಿ ಹಾಕುವಾಗ, ಜೊತೆಗೆ ಅದು ಕೊಚ್ಚಿ ಹೋಗ್ತದೆ ಸ್ವಲ್ಪ ಜಾಸ್ತಿ. ಹಾಗಾಗಿ ನಮ್ಗೆ ಒಂದು ಸ್ವಲ್ಪ ನಿಮ್ಮ ಶಿಫಾರಸು ಮಾಡಬಹುದಾ ನಿಮ್ಮ ಇಲಾಖೆಗೆ ಅಂತೇಳಿ, ಸ್ವಲ್ಪ ಭತ್ತ ಜಾಸ್ತಿ ಅಂದ್ರೆ ಒಂದು ಬ್ಯಾಗ್ 40 ಕೆಜಿ ಬ್ಯಾಗ್ ಸಿಗೋಂತದ್ ಒಂದ್ ಮಾಡಬಹುದಾ ಅಂತ ಒಂದು. ಜೊತೆಗೆ ಸರ್ ಇವಾಗ ಮೂಡಿಗೆರೆನಲ್ಲಿ ಇವಾಗ KPR 13 ಅಂತೇನೋ ನಿನ್ನೆ ಒಂದು ಮಾಹಿತಿ ಕೇಳಿದೆ, ಹೊಸ ತಳಿಯನ್ನು ಮಾಡಿದ್ದಾರೆ ಅಂತ. KPR 13 ಅದು ಹೆಕ್ಟೇರ್ಗೆ 55-60 ಕೆಜಿ ಇಳುವರಿ ಬರ್ತದೆ, ಜೊತೆಗೆ 115 cm ಏನೋ ಬೆಳೆ ಉದ್ದ ಬರ್ತದೆ, ಆಮೇಲೆ 180 ದಿನ ಅದು ಕಾಲಾವಧಿ ಅಂತ ಏನೋ ಕೇಳ್ಕೊಂಡಿದ್ದೇನೆ. ಅದನ್ನ ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ನೀವೇನ ಶಿಫಾರಸು ಮಾಡಬಹುದು ಅದು ಮಲೆನಾಡಿಗೆ ಸೂಟಬಲ್ ಆಗಿದ್ರೆ ಅಂತ. ಪ್ರೇಮಾನಂದ್ ಅವರೇ, ತುಂಬಾ ಒಂದು ಸುದೀರ್ಘವಾದಂತಹ ಪ್ರಶ್ನೆ ತಾವು ಕೇಳಿದ್ರಿ. ಈಗಾಗಲೇ ಎರಡು ವಿಚಾರ ತಾವು ಹೇಳಿದ್ರು, ಒಂದು ಏನಂದ್ರೆ ಪಾಲಿಸಿ ಲೆವೆಲ್ ಅಲ್ಲಿ ನಾವು ನಿರ್ಧಾರ ಮಾಡುವಂತಹದ್ದು, ಬೀಜದ ಪ್ರಮಾಣವನ್ನು ಈಗಾಗಲೇ ನಾವು ಏನು ಸಂಸ್ಕರಣೆ ಮಾಡಿ 30 ಕೆಜಿ ಪ್ಯಾಕಿಂಗ್ ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಇದು ಏನಂತಂದ್ರೆ ಒಂದು ಅಧ್ಯಯನ ಆಗಬೇಕು ಆ ಒಂದು ಪ್ರದೇಶಕ್ಕೆ. ಖಂಡಿತವಾಗಿ ಇದು ತೊಂದರೆ ಇದೆ, ಇಲ್ಲೊಂದು ಸ್ವಲ್ಪ ಸೀಡ್ ರೇಟ್ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಅಧ್ಯಯನದ ವರದಿ ನಮಗೆ ಏನಾದರೂ ಕೊಟ್ಟರೆ ಖಂಡಿತವಾಗಿ ಅದನ್ನ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಎರಡನೇದು ಈ ಮೂಡಿಗೆರೆಯಲ್ಲಿ ಇಂದು ಹೊಸ ತಳಿಯನ್ನ ಬಿಡುಗಡೆ ಮಾಡಿದ್ರು ಅಂತ ಹೇಳಿ ಹೇಳಿದ್ರಿ. ಸೊ ಮೂಡಿಗೆರೆ ಏನು ಅಂತಂದ್ರೆ ಒಂದು ಹಿಲ್ಲಿ ಒಂದು ಬೆಲ್ಟ್, ಆ ಒಂದು ಪ್ರದೇಶಕ್ಕೆ ಅದು ಬಿಡುಗಡೆ ಮಾಡಿದಾರೆ. ಸೊ ಅದನ್ನು ನೀವು ಸ್ವಲ್ಪ ಪ್ರಮಾಣದಲ್ಲಿ ತಂದು ಒಂದು ಪ್ರಯೋಗ ಮಾಡಿ ತಮ್ಮ ಪ್ರದೇಶಕ್ಕೆ ಸೂಕ್ತ ಆಗುದಾದ್ರೆ ಅದನ್ನು ತಾವು ಮುಂದುವರಿಸಬಹುದು. ಸರ್ ಅದು ನಿನ್ನೆ ನಾನು ರೇಡಿಯೋದಲ್ಲಿ ಮಾಹಿತಿ ಕೇಳಿದಾಗ ಅದು KPR 13 ಅಂತ ಏನು ಮಾಹಿತಿ ಕೇಳ್ಕೊಂಡದ್ದು ರೇಡಿಯೋದಲ್ಲಿ. ಈ ಮಲೆನಾಡಿಗೆ ಸೂಕ್ತವಾದ ತಳಿ ಯಾವ್ದು ಅಂತ ಕೇಳ್ತಾರೆ. ತುಂಗಾ, ಬಾಂಗ್ಲಾ ರೈಸ್ 26-55 ಇದೆ, ತುಂಗಾ ಇದೆ, ಇಂಟಾನ್ ಇದೆ, ಅವನ್ನೆಲ್ಲ ಬೆಳೀತಾರೆ ಸರ್. ಇದುವರೆಗೆ ಇಂಟಾನ್ ಏನಾಗಿದೆ ಅಂದ್ರೆ ಇಂಟಾನ್ ಒಳ್ಳೆ ತಳಿನೇ ಅದು, ನಮ್ಮಲ್ಲಿ ಮಲೆನಾಡಿಗೆ ಒಳ್ಳೆ ತಳಿನೇ ಅದು. ಆದ್ರೆ ಬೆಂಕಿ ರೋಗ ನೀವು ಹೇಳಿ, ಬೆಂಕಿ ರೋಗ ಈಗ ತುಂಬಾ ಹೌದು, ಬೆಂಕಿ ರೋಗ ತುಂಬಾ. ಅದು ಕ್ಲೈಮೇಟ್ ನಮ್ದು ಅವಾಗ ಅವಾಗ ಮಲೆನಾಡ್ ಕ್ಲೈಮೇಟ್ ಹೆಚ್ಚಿನ ಅಂಶ ಚೇಂಜ್ ಆಗ್ತಾ ಇರುತ್ತೆ. ಈಗ ಡಿಸೆಂಬರ್ ಒಂದು ಕ್ಲೈಮೇಟ್ ಆಗಿರ್ತದೆ, ಜೂನ್ ಅಲ್ಲಿ ಒಂದು ಕ್ಲೈಮೇಟ್ ಆಗಿರ್ತದೆ, ಮತ್ತೆ ಮಾರ್ಚಿನಲ್ಲಿ ಒಂದು ಕ್ಲೈಮೇಟ್. ಅದು ಚಳಿಗೆ ಏನಾದ್ರೂ ಸಿಕ್ತು ಅಂತಂದ್ರೆ ಅದು ವಡೆನೆ ಮುಂದೆ ಬರೋದಿಲ್ಲ, ಅದಲ್ಲಿಗೆ ಸ್ಟಾಪ್ ಆಗಂತ ಚಾನ್ಸಸ್ ಇರ್ತದೆ. ಅದು ನಮ್ಮ ಈ ಮಲೆನಾಡಿಗೆ ಅದು ಒಳ್ಳೆ ಬೆಳೆನೆ, ನಮ್ಗೆ ಊಟಕ್ಕೆಲ್ಲ ತುಂಬಾ ಚೆನ್ನಾಗಿರ್ತದೆ, ಜೊತೆಗೆ ಇಳುವರಿನು ಚೆನ್ನಾಗಿ ಬರ್ತದೆ. ಆದ್ರೆ ಅದು ಬೆಂಕಿ ರೋಗ ಪಕ್ಕ ಇಲ್ಲಿ ಇದು ಜಾಸ್ತಿ ಆಗ್ತದೆ ಅಂತ ಸಾಮಾನ್ಯವಾಗಿ, ಯಾಕಂದ್ರೆ ನಾವು ಬ್ಯಾಸಿನಲ್ಲಿ ಗ್ರೀನ್ ಚಿಲಿ ಅದೊಂದು ಕೆಲವು ಬ್ಯಾಸಾಯ ಮಾಡಿರ್ತೀವಿ, ಆ ಗದ್ದೆನಲ್ಲಿ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅದು ಆ ಕ್ಲೈಮೇಟ್ ಅಲ್ಲಿ, ಅದು ಭೋಗ ಜಾಸ್ತಿ ಆದ್ರೆ ಬೆಂಕಿ ರೋಗ ಜಾಸ್ತಿ ಆಗ್ತದೆ ಅಂತ ಹೇಳಿದ್ ಕೇಳಿ. ಯೂರಿಯಾ ನೀವ್ ಹೇಳ್ತಾ ಇದಲ್ಲ, ಯೂರಿಯಾ ಅಂಶ ಜಾಸ್ತಿ ಆಯ್ತು ಅಂದ್ರೆ ಅದ್ರಲ್ಲಿ ಬೆಂಕಿ ರೋಗ ಬರ್ತದೆ ಅಂತ ಹೇಳಿ. ಏನ್ ಮಾಡ್ಬೇಕಂತೀರಿ ಈಗ ಡಾಕ್ಟರ್ ಅವರು? ಈ ಒಂದು ಪಾಪ ಅವ್ರು ಕೇಳಿದ ಹಾಗೆ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಇಂಟಾನ್ ಭತ್ತಕ್ಕೆ ಪರ್ಯಾಯವಾಗಿ ನಾವ್ ಏನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ತಳಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಳ್ಳೇದು ಪ್ರೇಮಾನಂದ್ ಅವರ, ಕರೆ ಮಾಡಿದಕ್ಕಾಗಿ ವಂದನೆಗಳು. ಸರ್ ಇನ್ನೊಂದು ಒಂದು ನಿಮಿಷ ಸರ್, ಅದು ಕೆ30 ಮಲ್ನಾಡಿಗೆ ಸೂಟೇಬಲ್ ಅಂತ ನೆನ್ನೆ ಹೇಳ್ತಾ ಇದ್ರೆ ಅದರಿಂದ ಅದನ್ನ ಶಿಫಾರಸು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಅನ್ಸುತ್ತೆ. ಇಲ್ಲ, ಶಿಫಾರಸು ಮಾಡೋಕ್ಕಿಂತ ತಾವು ಏನು ಮೂಡಿಗೆರೆಯಲ್ಲಿ ಅದನ್ನ ನೀವು ಇದನ್ನ ಮಾಡಿದ್ರಲ್ಲ, ನಾನು ಹೇಳುದು ಸ್ವಲ್ಪ ಪ್ರಮಾಣದಲ್ಲಿ ತಂದು ಅದನ್ನ ಒಂದು ಪ್ರಯೋಗ ಮಾಡ್ಕೊಳ್ಳಿ ನೀವು. ಬೆಳೆದು ನೋಡಿ ಅಂತ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ. ಈ ಮೂಡಿಗೆರೆ ಬೆಲ್ಟ್ ನಮ್ ಬೆಲ್ಟ್ ಎಲ್ಲ ಸಾಮಾನ್ಯವಾಗಿ ಒಂದೇ ತರದ ಕ್ಲೈಮೇಟ್ ಇದೆ ಮಲ್ನಾಡೆ ಪೂರ್ತಿ ಅದನ್ನ, ಹಾಗಾಗಿ ನಾನು ಅದನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅಲ್ಲ ಅದೇ ಇದೆ, ಈಗ ನಾವು ಇನ್ನೊಂದು ನಿಮ್ಗೆ ವಿಚಾರ ಸ್ಪಷ್ಟವಾಗಿ ಹೇಳೋದಾದ್ರೆ, ಯಾವುದೇ ತಳಿಯನ್ನ ನಾವು ಬಿಡುಗಡೆ ಮಾಡಬೇಕಾದ್ರೆ ಅದನ್ನ ಎಲ್ಲಾ ಪ್ರದೇಶದಲ್ಲೂ ಮೊದಲು ಟೆಸ್ಟ್ ಮಾಡ್ತೀವಿ ಇವರು. ಇದು ಟೆಸ್ಟ್ ಏನಂತಂದ್ರೆ ಒಂದು 3 ವರ್ಷದ ಸತತ ಪ್ರಯತ್ನ ಇರುತ್ತೆ. ಅಲ್ಲಿ ಬಂದಂತ ಇಳುವರಿಯನ್ನ ಎಲ್ಲಾ ಸಂಗ್ರಹ ಮಾಡಿ ಕೊನೆಗೆ ಇದು ಯಾವ ಪ್ರದೇಶಕ್ಕೆ ಸೂಕ್ತ ಅನ್ನುವಂತ ನಿರ್ಧಾರ ತೆಗೆದುಕೊಂಡು ಬಿಡುಗಡೆ ಮಾಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಇದು. ಹೀಗಾಗಿ ನೀವು ಏನು ಹೊಸ ತಳಿಯ ಬಗ್ಗೆ ವಿಚಾರ ಹೇಳ್ತಾ ಇದ್ರಲ್ಲ, ನಾವು ಅದನ್ನ ತಂದ್ಬಿಟ್ಟು ಒಂದು ಪ್ರಯೋಗ ಮಾಡ್ಕೊಳ್ಳಿ, ಮಾಡ್ಕೊಂಡು ಅದನ್ನ ತಮಗೆ ಹಿಡಿಸ್ತೀವಿ ಅಂತಂದ್ರೆ ಖಂಡಿತವಾಗಿ ಅದನ್ನ ಮುಂದುವರೆಸ್ರಿ ಅಂತೇಳಿ ನನ್ನ ಒಂದು ವಿನಂತಿ. ಒಳ್ಳೇದು ಪ್ರೇಮಾನಂದ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಪಾನಳಿಂದ ಜಗದೀಶ್ ಸರ್. ಹೇಳಿ ಜಗದೀಶ್. ಸರ್ ಈ ತಳಿ ಇಲ್ಲಿಗೆ ನಮ್ಮ ಲೋಕಲ್ಲಿಗೆ ನಮ್ಮ ಸಕಲಪುರ ತಾಲೂಕಿಗೆ ಇದಾಗ್ಬೋದ ಸರ್, ಓಂಕಾರ ತಳಿ ಆಗ್ಬೋದ ಅಂತ. ಯಾವ್ದೇಳಿ? ಓಂಕಾರ. ಓಂಕಾರ ಓಂಕಾರ ಪ್ರೈವೇಟ್ ಕಂಪನಿ ಅದು? ಹೌದು ಸರ್, ಪ್ರೈವೇಟ್ ಕಂಪನಿ. ಅಲ್ಲ, ಅದೇ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಇದೆ ನನಗೆ. ಯಾವ ಒಂದು ಕಂಪನಿ ಅವ್ರದ್ದು ಅದು, ಏನಾದ್ರೂ ಐಡಿಯಾ ಇದೆ? ಇಲ್ಲ ಸರ್, ಐಡಿಯಾ ಇಲ್ಲ. ಇಲ್ಲಿ ಬಂದಿದೆ ಸರ್ ಶನಿವಾರ ಸಂತೆಯಲ್ಲೆಲ್ಲ ಸೊಸೈಟಿಲೇ ಬರ್ತಾರೆ, ಪ್ರೈವೇಟ್ ಆಗಿ ಕೊಡ್ತಾರೆ. ಅಲ್ಲ ಅದೇ ಇವ್ರು, ಪ್ರೈವೇಟ್ ತಳಿಗಳ ಬಗ್ಗೆ ನಾವು ಯಾವುದು ಏನು ಅಂತಂದ್ರೆ ದೃಢೀಕರಣ ಕೊಡ್ಲಿಕ್ಕೆ ಆಗೋದಿಲ್ಲ ಇವ್ರು. ಅಲ್ಲಿ ಏನೇ ವ್ಯತ್ಯಾಸ ಆದ್ರೂ ಕೂಡ ನಾವು ಆಗ್ಲಿ ನಮ್ಮ ವಿಶ್ವವಿದ್ಯಾಲಯ ಆಗ್ಲಿ ನಾವು ಏನು ನಿಮಗೆ ಒಂದು ಏನು ಅಂದ್ರೆ ಸಹಾಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಅದು ಏನಂದ್ರೆ ತಮ್ಮ ಒಂದು ಸ್ವ ನಿರ್ಧಾರದಿಂದ ಒಂದು ಏನಂತಂದ್ರೆ ಬಳಕೆ ಮಾಡ್ಕೊಳ್ಳಿಕ್ಕೆ ನಿರ್ಧಾರ ಮಾಡ್ಕೋಬಹುದು ಅಷ್ಟೇ. ಇದು ಸಣ್ಣ ಅದು ಪ್ರೈವೇಟ್ ಅಲ್ಲ ಬರುತ್ತೆ, ಅದು ಅದ್ರ ಬೆಳಿಗ್ಗೆ 5 ಹಾಕಿದ್ವಿ ಸ್ವಲ್ಪ. ಅದು ಪ್ರೈವೇಟ್ ಪ್ರೈವೇಟ್ ಅಲ್ಲ ಸರ್? ಅದು ಹೌದು ಹೌದು ಹೌದು, ಅದು ಪ್ರೈವೇಟ್ ಅಲ್ಲ. ಅದು ನಮ್ಮ ವಿಶ್ವವಿದ್ಯಾಲಯ. ಏನು ಅಂತಂದ್ರೆ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯ ವಿಶ್ವವಿದ್ಯಾಲಯ ಏನು ಶಿವಮೊಗ್ಗ ಇದೆ ಅಲ್ಲ, ಅದರ ಅಡಿಯಲ್ಲಿ ಬರುವಂತಹ ಒಂದು ಮೂಡುಗೆರೆ ಸಂಶೋಧನಾ ಕೇಂದ್ರ ಅವರು ಬಿಡುಗಡೆ ಮಾಡಿದಾರೆ. ಅದನ್ನ ತಾವು ಏನಂತಂದ್ರೆ ಅಲ್ಲೇ ಭೇಟಿ ಇತ್ತು ತಂದು ಸ್ವಲ್ಪ ಪ್ರಯೋಗ ಮಾಡ್ಕೋಬಹುದು. ಅದೇ ಸರ್, ಅದೊಂದು 8 ದಿನ ಆಯ್ತು ಭೇಟಿ ಮಾಡಿ. ಸರ್ ಅದೇ ಒಂದು ಕಾರ್ಡ್ ಬೆಳ್ತೀವಿ VNR, ಅದು ಸ್ವಲ್ಪ ಮಡಿ ಅದೆಲ್ಲ ಚೆನ್ನಾಗಿ ಕೂರುತ್ತೆ ಭತ್ತ, ಮಡಿ ಮಾಡ್ತೀವಲ್ಲ, ಬಿತ್ತನೆ ಮಾಡ್ತೀವಲ್ಲ, ಅವಾಗ ಸರ್ ತೇಲ್ಕ ಬರುತ್ತೆ, ಏನ್ ಕಾರಣ ಸರ್? ಇದು ಏನಂತ ಡ್ರಮ್ ನಿಂದ ಬಿತ್ತನೆ ಮಾಡ್ತೀರಾ? ಅಲ್ಲ ಸರ್, ಡ್ರಮ್ ಅಲ್ಲ, ಇದಕ್ಕೆ ಬಾರ್ನಿಗೆ ಇಟ್ಕಾಕ್ತೀವಿ ಸರ್, ಬಕೆಟ್ಗೆ ಹಾಕ್ಬಿಟ್ಟು ನೆನೆ ಹಾಕ್ತೀವಿ, ಮಡಿಕೆ ಕಟ್ತೀವಿ, ಮಡಿಕೆ ಕಟ್ಬಿಟ್ಟು ಒಂದು ಸ್ವಲ್ಪ ಮಡಿಕೆ ಬಂದಿರುತ್ತೆ, ಕುರುಮಳಕ್ ಬಂದಿರುತ್ತೆ, ಅವಾಗ ಹಾಕ್ತೀವಿ. ಈ ಅದೇ VNR ಹೇಳಿದ್ದಲ್ಲ, ಅದಕ್ಕೆ ಇದು KPR, ಅದೆಲ್ಲ ಮಣಿ ಚೆನ್ನಾಗಿ ಕೂರ್ತು. ಇದು ಕೂರಲ್ಲ ಸರ್, ತೇಲ್ತಾ ಇದೆ. ಯಾವ್ದು? ಅದೇ VNR. ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ VNR ಬಗ್ಗೆ. ಇದ್ರಲ್ಲಿ ತಂದಿದೆ ಸರ್, ಹೊಸಟಿಲ್ಲ ತಂದಿದೆ. ಅಲ್ಲ ಅದೇ ಇವ್ರೆ ಕೆಲವೊಂದು ಪ್ರಾವೇಟ್, ಈಗ ನಾವು ಮೆಕ್ಕೆಜೋಳದಲ್ಲಿ ಸುಮಾರು 90-99% ಏನಂತಂದ್ರೆ ಪ್ರೈವೇಟ್ ಕಂಪನಿಯವರು ಮಾರುಕಟ್ಟೆ ಮಾಡ್ತಾರೆ ಅಲ್ವಾ, ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾರೆ ಅವರು ರೈತ ತಂದು ಹಾಕ್ತಾರೆ. ಅಲ್ಲ ಅದೇ ಇವ್ರೆ, ಈಗ ನಮ್ಗೆ ಕೃಷಿ ಇಲಾಖೆ ಆಗ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಆಗ್ಲಿ ಏನಾದರೂ ಸರಬರಾಜು ಮಾಡುವಂತ ತಳಿಗಳ ಬಗ್ಗೆ ಮಾಹಿತಿ ಕೇಳಿದ್ರೆ ನಾವು ಅದ್ರ ಬಗ್ಗೆ ಗ್ಯಾರಂಟಿ ಅಥವಾ ದೃಢೀಕರಣ ಕೊಡಬಹುದು ಇವರು. ಆದ್ರೆ ಯಾವುದೇ ನೀವು ಪ್ರೈವೇಟ್ ತಳಿಗಳ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಯಾವ ಕಂಪನಿಯವರು ನಿಮ್ಗೆ ಏನು ಅಲ್ಲಿ ಸೊಸೈಟಿಗೆ ಸರಬರಾಜು ಮಾಡ್ತಾರಲ್ಲ ಆ ಪ್ರತಿನಿಧಿಗಳು ಅಲ್ಲಿ ಬರ್ತಿರ್ತಾರೆ, ಇವರು ಮಾರ್ಕೆಟಿಂಗ್ ಆಫೀಸರ್ಸ್ ಬರ್ತಿರ್ತಾರೆ ಇವರು. ಹಾಕಿದ್ರೆ ಆಗ್ಬೋದ ಅಂತ ಒಂದು ಮಾಹಿತಿ ಕೇಳ. ಇಲ್ಲ ಇವ್ರು, ಬರಬತ್ತಕ್ಕೆ ತಳಿಗಳನ್ನ ಬೇರೆ ಇದೆ, ನಮ್ಮ ವಿಶ್ವವಿದ್ಯಾಲಯದ ಬರಬತ್ತಕ್ಕೆ ತಳಿಗಳ ಬೇರೆನೇ ಇದೆ, ಇದು ಬೇಡ ಇವ್ರು. ಸರಿ, ಒಳ್ಳೇದು ಜಗದೀಶ್ ಅವರ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನನ್ನ ಹೆಸರು ರಮೇಶ್ ಅಂತ, ಅರಸೀಕೆರೆ ತಾಲೂಕು ಸಿದ್ರಹಳ್ಳಿಯಿಂದ. ಹೇಳಿ ರಮೇಶ್ ಅವರು. ಸರ್, ನಮ್ಮ ಬಯಲು ಪ್ರದೇಶದಲ್ಲಿ ಕೊಳವೆ ಬಾವಿನಲ್ಲಿ ತುಂಬಾ ಭತ್ತ ಬೆಳೀತಿದ್ರು ಮುಂಚೆ, ಈಗ ಕೊಳವೆ ಬಾವಿರೋದ್ರಿಂದ ಈಗ ಅಲ್ಲೊಬ್ರು ಇಲ್ಲೊಬ್ರು ಕೊಳವೆ ಬಾವಿನಲ್ಲಿ ಬೆಳೆಯೋದ್ ನಾವು ನೋಡ್ತಾ ಇದ್ದೀವಿ. ಸರಿ, ನಮ್ಮ ಸಲಹೆ ಏನಂದ್ರೆ ನೀರ್ನ ಕಡಿಮೆ ತಗೊಂಡು ಯಾವ್ದು ವಿಧಾನದಲ್ಲಿ ರೈತರು ಬೆಳೆದ್ರೆ ನೀರು ಉಳಿತಾಯ ಆಗಿ ಬೆಳೆ ಬಿಟ್ಟಿಗೆ ಅಂತ ಒಂದು ವಿಧಾನ ಪರಿಚಯ ಮಾಡ್ಕೊಡಿ ಅಂತ ನನ್ನ ಪ್ರಶ್ನೆ. ರಮೇಶ್ ಅಂತ ಹೇಳಿ. ರಮೇಶ್ ಅವರೇ, ತಾವು ಇವತ್ತಿನ ದಿವಸ ಬೇಕಾದಂತ ಪ್ರಶ್ನೆಯನ್ನ ತಾವು ಕೇಳಿದ್ರು. ಏನು ಅಂತಂದ್ರೆ, ನಮ್ಮ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಏನಿದೆಯಲ್ಲ, ಈ ಒಂದು ಅಡಿಯಲ್ಲಿ ನಾವು ಸಾಕಷ್ಟು ಸಂಶೋಧನೆ ಮಾಡಿ ಇವತ್ತಿನ ದಿವಸ ಡ್ರಿಪ್ ಹನಿ ನೀರಾವರಿ ಮೂಲಕ ಕೂಡ ನಾವು ಭತ್ತವನ್ನು ಬೆಳಿಲಿಕ್ಕೆ ಒಂದು ಸಂಶೋಧನೆ ಮಾಡಿ ಶಿಫಾರಸು ಮಾಡಿದ್ದೇವೆ. ಇವರು ಹನಿ ನೀರಾವರಿ ಮಾಡಿ ಮಾಡಬಹುದು ಇವರು. ಈಗ ನೀವು ಮೆಕ್ಕೆಜೋಳ ಮತ್ತು ಏನು ರಾಗಿ ಒಣ ಬೇಸಾಯದಲ್ಲಿ ಏನು ಬೆಳೆಗಳನ್ನು ಮಾಡ್ತಿರಲ್ಲ, ಅದೇ ತರನಾಗಿ ಈ ಡ್ರಿಪ್ ಲೈನ್ ಗಳನ್ನು ಹಾಕೊಂಡು ಭತ್ತವನ್ನು ಕೂಡ ಮಾಡ್ಕೋಬಹುದು. ನೀರ್ ನಿಲ್ಸೋ ಅವಶ್ಯಕತೆ ಇಲ್ಲ, ಒಟ್ಲು ಪಾತಿ ಮಾಡುವ ಅವಶ್ಯಕತೆ ಇಲ್ಲ, ಕೆಸರು ಗದ್ದೆ ಮಾಡುವ ಅವಶ್ಯಕತೆ ಇಲ್ಲ. ಯಾವ್ದು ಹೇಳಿ? ಹನಿ ನೀರಾವರಿಗೆ ಸಸಿ ಹಾಕ್ಬೇಕ? ಏನು ಇಲ್ಲ, ನೀವು ಒಣ ಬೀಜ, ನಾವು ಕೆಲವೊಂದು ತಳಿಗಳನ್ನು ಶಿಫಾರಸು ಮಾಡಿದ್ದೀವಿ. ಅದು ಶಾರದಾ ಅನ್ನುವಂತ ಒಂದು ತಳಿ ಇದೆ, ಅನಾಗಾ ಅನ್ನುವಂತ ಒಂದು ತಳಿ ಇದೆ. ಸರಿ ಸರಿ. ಈ ತಳಿಗಳನ್ನು ನೀವು ಬಳಕೆ ಮಾಡ. ಒಣಸಿರಿ ಅನ್ನುವಂತ ಒಂದು ತಳಿ ಇದೆ. ಇವೇನು ಅಂತಂದ್ರೆ ಒಣ ಮಣ್ಣಿಗೆ ಮತ್ತು ಶುಷ್ಕ ವಾತಾವರಣಕ್ಕೆ ಸೂಕ್ತವಾದಂತ ತಳಿಗಳಿವೆ. ಸರಿ ಸರ್. ನಮ್ಮ ಬಯಲಸೀಮೆ ರೈತರಿಗೆ ಇದು ಇದರಿಂದ ಅನುಕೂಲ ಆಗುತ್ತೆ ಸರ್? ಖಂಡಿತ ಇವರು, ಖಂಡಿತ. ಈ ಏನು ಅಂತಂದ್ರೆ ಇವತ್ತಿನ ದಿವಸ ನಾವೆಲ್ಲ ತಿಳ್ಕೊಂಡಿದ್ದು ಭತ್ತ ನೀರಿರುವಂತ ಪ್ರದೇಶದಲ್ಲಿ ಮಾತ್ರ ಬೆಳಿತೀವಿ ಅನ್ನುವಂತ ಒಂದು ವಿಚಾರ ಇತ್ತು. ಹೌದು ಸರ್, ಹೌದು. ಅದು ಇವತ್ತಿನ ದಿವಸ ಸಾಕಷ್ಟು ಸಂಶೋಧನೆ ಆಗಿ ಭತ್ತವನ್ನು ಕೂಡ ನಾವು ಒಣ ಬೆಳೆಯಾಗಿ ಬೆಳಿಲಿಕ್ಕೆ ಅವಕಾಶ ಇದೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಮತ್ತು ಏನು ಅಂತಂದ್ರೆ ಹನಿ ನೀರಾವರಿ. ಸರಿ ಸರ್. ಒಣ ಬೇಸಾಯ ಅಂತಂದ್ರೆ ನೀವು ಮೆಕ್ಕೆಜೋಳ ಹಾಕಿ ಕೈ ಬಿಟ್ಟಿರ್ತಿರಲ್ಲ, ಆ ತರ ಅಲ್ಲ. ಒಂದು ಎರಡು ದಿವಸ ಮೂರು ದಿವಸಕ್ಕೊಮ್ಮೆ ಸತತ್ ನೀರು ಕೊಡ್ಬೇಕಷ್ಟೇ. ಸರಿ ಸರಿ ಸರಿ. ಗದ್ದೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೇದು ರಮೇಶ್ ಅವರೇ. ತರಕಾರಿಗೆ ಹನಿ ನೀರಾವರಿ ಮಾಡ್ತೀವಲ್ಲ, ಅದೇ ತರ ಅದೇ ತರನಾಗಿ ಮಾಡಿದ್ರೆ ಸಾಕು ರಮೇಶ್. ಅಂಶ ಹೌದು ರಮೇಶ್. ಹೌದು ಸರ್, ಒಳ್ಳೆ ಮಾಹಿತಿ ಕೊಟ್ಟು ಸರ್, ಥ್ಯಾಂಕ್ ಯು ಸರ್. ವಂದನೆಗಳು ರಮೇಶ್ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಒಳಸ್ಪರ್ಧ ಗಿರಿ ಅಂತ ಸರ್, ಅಂಬಡೆ ಕನ್ನಡ. ಹೇಳಿ ಗಿರಿ ಸರ್. ಅದು ಈಗ ರಾಜ್ಬಿಡಿ ಹಾಕಿಟ್ಟು ನೀರಾಯ್ತು ಅಂತ ಹೇಳ್ತಿದಾರೆ ಸರ್ ನಮ್ ಕಡೆಯಲ್ಲಿ. ಈಗ ನೋಡಿ ಒಳಸ್ಪರ್ಧ ಹಾಕ್ಬೋದು ಇವ್ರು, ಹಾಕ್ಬೋದು. ಅನೇಕ ರೈತರು ಹಾಕ್ತಾರೆ ಅಲ್ಲಿ, ಹಾಕ್ಬೋದು. ಈಗೇನ ತುಂಬಾ ತಡ ಆಯ್ತು, ಆದ್ರೂ ಕೂಡ ಹಾಕ್ತಾರೆ ಇವರು, ಮಾಡ್ಕೋಬಹುದು. ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಮತ್ತೆ ಸರ್, ಈಗ ನಾವು ಬೀಜ ಹಾಕ್ತಿಲ್ಲ ಸರ್, ಈಗ ಭತ್ತ ಹಾಕ್ತೇವೆ ನೋಡಿ. ಈ ಗೋಂಚಳದಲ್ಲಿ ಕಟ್ಟಿಬಿಟ್ಟು ನೀರ್ ಹಾಕ್ಬಿಟ್ಟು ಅದು ಮೊಳಕೆ ಮಾಡ್ತಾರೆ ನೋಡಿ, ಆತರ ಮಾಡಿದ್ರೆ ಒಳ್ಳೇದಾ? ಅದು ಬರೇ ಅಗೇನ್ಸ್ಟ್ ಹೇಳ್ತೀವಿ ಸರ್ ನಮ್ ಕಡೆ. ಅದನ್ನ ಬರಬತ್ತ ಅಂತ ಹೇಳ್ತಾರೆ. ಹಲೋ. ಹೇಳಿ, ಕೇಳ್ತಾ ಇದೆ. ಕೇಳ್ತಾ ಇದೆ, ಹೇಳಿ. ಅದೇ ಸರ್, ಬರ ಆಗಿ ತುಂಬ ಮಾಡ್ಕೊಬಿಟ್ಟು ನೀರ್ ಹಾಕ್ತಾರೆ ಸರ್, ಒಂದು ಹಾಗೆ ಹಾಕ್ತೀವಿ ಸರ್ ನಾವು, ಆ ತರ ಮಾಡಿದ್ರೆ ಒಳ್ಳೇದಾ ಸರ್, ಅಥವಾ ಮೊಳಕೆ ಕಟ್ ಮಾಡ್ತಲ್ಲ? ಇಲ್ಲಿ ನೋಡಿ, ಎರಡು ವಿಚಾರಗಳಿದೆ. ಒಂದು, ನಿಮ್ಮಲ್ಲಿ ನೀರಿನ ಲಭ್ಯತೆ ಚೆನ್ನಾಗಿದೆ ಅಂತಂದ್ರೆ ಮೊಳಕೆ ಕಟ್ಟಿನ ಹಾಕಿ. ಅದು ಒಂದು ಒಳ್ಳೆ ಪದ್ಧತಿ. ಇವರು ಎಲ್ಲಾ ಬೀಜಗಳು ಏನಂತಂದ್ರೆ ಸಸಿಯಾಗಿ ಹುಟ್ಟಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಅರ್ಧ ಭಾಗ ನೀವು ಹುಟ್ಟಿಸಿ ಬಿಟ್ಟಿರ್ತೀರಿ ನೀರಿನಲ್ಲಿ ನೆನೆಸಿ ಮೊಳಕೆ ತರಿಸಿ ಅಲ್ವಾ. ಒಣ ಭತ್ತ ಹಾಕಿದಾಗ ಅದಕ್ಕೆ ಬೇಕಾದಂತ ಪರಿಸರ ನಿರ್ಮಾಣ ಬೇಕಾದ್ರೆ ಒಂದು ನಾಲ್ಕೈದು ದಿವಸ ಬೇಕಾಗುತ್ತೆ. ಇವರು ಹೌದು, ಗುಣಿಕೆಲ್ದಲ್ಲೇ ನಾವು ಹಾಕ್ಬಿಟ್ಟು ಕಟ್ಟಿಬಿಟ್ಟು ಬಿಸಿ ನೀರ ತಗ್ಸ್ಬಿಟ್ಟು ಮಾಡ್ತೀವಿ ಸರ್, ಅದೆಲ್ಲ ಏನು ಸಮಸ್ಯೆ ಆಗಲ್ವಾ? ಏನಿಲ್ಲ, ಏನಿಲ್ಲ. ಅದನ್ನು ನಾವು ಚಳಿಗಾಲದಲ್ಲಿ ಹೇಳುವಂತ ಒಂದು ಪದ್ಧತಿ. ಇವರು ಚಳಿಗಾಲದಲ್ಲಿ ಉಷ್ಣತೆ ಕಡಿಮೆ ಇದ್ದಾಗ ಮೊಳಕೆ ಬೇಗ ಬರುದಿಲ್ಲ. ಮಾಡ್ಬೋದು, ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಈಗ ರಾಜಮನೆ ಹಾಕಿದ್ರೆ ಸಮಸ್ಯೆ ಆಗಲ್ಲ. ಆಗುದಿಲ್ಲ, ಮಾಡಿ ಇವರು, ಮಾಡಿ. ಈಗ ಅದನ್ನ ನಾ ಹೇಳಿದೆ, ಜಿಜಿಎಲ್ 1798 ಇದೆ, ಇನ್ನೊಂದಿದೆ ಏನಂತ ತನು ಇದೆ, ಆಮೇಲೆ MTU 1010 ಅಂತ ಹೇಳಿದೆ. ಬೇರೆ ಬೇರೆ ತಳಿಗಳಿದೆ, ಕಡಿಮೆ ಅವಧಿ 120-130 ದಿವಸ ಕಟಾವ್ ಬರುವಂತ ತಳಿಗಳಿದಾವ ಅಂತ ಅವನ್ನ ಆಯ್ಕೆ ಮಾಡ್ಕೊಂಡು. ಒಳ್ಳೆಯ ಗಿರಿ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್, ಸಮಯ ಇಲ್ಲ, ಬೇಗ ಪ್ರಶ್ನೆ ಕೇಳಬೇಕು. ಯಾರು ಮಾತಾಡೋದು? ಸಕಲೇಶ್ವರ ತಾಲೂಕು ಆನ್ಬೋಳ್ ಹೋಬಳಿ ಜಂಬಳ್ಳಿ ಗ್ರಾಮ ಸಂಪತ್ ಕುಮಾರ್ ಅಂತ. ಬೇಗ ಪ್ರಶ್ನೆ ಕೇಳಿ ಸರ್. ಏನಿಲ್ಲ, ನಾವು ತುಂಗಾ ಮಾಡ್ತೇವೆ ಯಾವಾಗ್ಲೂ, ತುಂಗಾ ಬರ್ತಾನ ನಾಟಿದ. ನಮ್ಮ ಮಲ್ನಾಡು ಭಾಗಕ್ಕೆ ತುಂಗ ಬಿಟ್ರೆ ಬೇರೆ ಏನು ಆಗುತ್ತೆ? ಆತರದ ಇನ್ನೊಂದ್ ಯಾವ್ದಾದ್ರು ನೀವ್ ಇದ್ ಮಾಡೋದು ಒಳ್ಳೇದು. ಯಾವಾಗ್ಲೂ ತುಂಗಾನೇ ಮಾಡ್ತೀವಿ. ಹಂಗಾಗಿ ಬಾಂಗ್ಲಾ ರೈಸ್ ತುಂಬಾ ಚೆನ್ನಾಗಿ ಆಗಲ್ಲ ಸರ್. ಬಾಂಗ್ಲಾ ಬರೋದಿಲ್ವಾ? ಆಗುತ್ತೆ. ನಮ್ದು ಗದ್ದೆಗಳೆಲ್ಲ ಮಲೆನಾಡು ಗುಂಡಿ ಜಾಸ್ತಿ, ಸ್ವಲ್ಪ ಕರಗೋಗುತ್ತೆ ಅದು ಬೇಗ. ಇದು ಸ್ವಲ್ಪ ನೀರನ್ನು ತಡ್ಕೊಳ್ಳುತ್ತೆ ತುಂಗಾ, ಪರವಾಗಿಲ್ಲ. ಬೆಂಕಿ ರೋಗ ಅವೈಡ್ ಆಗುತ್ತೆ. ಓಕೆ ಓಕೆ ಓಕೆ. ಆಮೇಲೆ ಇದಕ್ಕೇನಾದ್ರೆ ಅದೇ ಹೇಳಿದ್ರೆ ಟೈಪ್ ಸೈಕ್ಲೋಸಾಲ್ ಅಂತ ಹೇಳಿ, ಹೌದು, ತುಡಿಗೆ ಬಾರಿ ಅವೈಡ್ ಆಗುತ್ತೆ. ನಾನು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಬಟ್ ಏನಂದ್ರೆ ಊಟಕ್ಕೆ ಅದು ಸ್ವಲ್ಪ ಪುರಿಗೆ ಒಳ್ಳೇದು, ಊಟಕ್ಕೆ ಹೋದಾಗ ನುಚ್ಚು ಬರುತ್ತೆ ಸರ್. ನಾವು ಇಳುವರಿ ಸಖತ್ ಕೊಡುತ್ತೆ, ಹುಲ್ಲು ಚೆನ್ನಾಗಿ ಬರುತ್ತೆ. ಯಾವ್ದು? ಬಾಂಗ್ಲಾ ರೈಸ್ ಅಂದ್ರೆ? ಬಾಂಗ್ಲಾ ಅಲ್ಲ, ತುಂಗಾ. ತುಂಗಾ ತುಂಗಾ, ಓಕೆ ಓಕೆ. ಅದೊಂದು ಬಾರಿ ಒಳ್ಳೆ ಇದು, ಆದ್ರೆ ರೈಸಿಗೆ ನುಚ್ಚಾಗುತ್ತೆ ಸರ್. ಅದೇ ಅದೇ, ನೀವು ಒಂದು ಕೆಲಸ ಮಾಡಿ, ನಮ್ಮ ಇದರಿಂದ ಯಾವ್ದಾದ್ರು ಇನ್ನೊಂದು ಒಳ್ಳೆ ಭತ್ತ ನಂಗೆ ಬಿಡುಗಡೆ. ಅದೇ ಅದೇ ಸಂಶೋಧನೆ ನಡೀತಾ ಇದೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಲ್ಲಿ, ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಮತ್ತು ಮೂಡಿಗೆರೆ, ನಿಮ್ಗೆ ಹತ್ತಿರ ಇರುವಂತ ಮೂಡಿಗೆರೆಯಲ್ಲೂ ಕೂಡ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಈಗಾಗಲೇ ಒಬ್ಬ ರೈತರು ಹೇಳ್ತಾ ಇದ್ರು, ಸಂಪತ್ ಕುಮಾರ್ ಅವರೇ, ಸಮಯ ಆಗ್ತಾ ಇದೆ, ಈಗ ಅವರದ್ದು ಫೋನ್ ನಂಬರ್ ಕೊಡಿಸ್ಬಿಡ್ತೀನಿ, ನೇರವಾಗಿ ಅವ್ರ ಜೊತೆ ಮಾತಾಡಿ ಭೈರಪ್ಪನವ್ರ ಹತ್ರ ಆಗ್ಬೋದೇ? ಓಕೆ, ವಂದನೆಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ಫೋನ್ ನಂಬರ್ ಕೊಟ್ಬಿಡಿ ಭೈರಪ್ಪನವರೇ. ಈಗ ಹೇಳಿ ಹೇಳಿ, ದಯಮಾಡಿ ಹೇಳಿ. 876 ಬರ್ಕೊಂಬಿಡಿ, 876 222 1860. ಇನ್ನೊಮ್ಮೆ ಹೇಳಿ, 876 222 1860. ಇನ್ನೊಂದ್ಸರಿ ಹೇಳ್ಬಿಡಿ, 876 222 1860. ಭತ್ತದ ಬೇಸಾಯ ಕುರಿತ ನೇರ ಫೋನಿನ ಕಾರ್ಯಕ್ರಮವನ್ನು ಇವರಿಗೆ ಆಲಿಸಿದ್ರಿ ಕೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಹಾಸನ ತಾಲೂಕು ಕಾರ್ಯಕರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರು, ಹಾಗೆ ಜೊತೆಯಲ್ಲಿ ಕೀಟ ತಜ್ಞರಾದ ಡಾಕ್ಟರ್ ಬಸವರಾಜ್ ಅವರು ಇದ್ರು. ಡಾಕ್ಟರ್ ಬಸವರಾಜ್ ಹಾಗೂ ಡಾಕ್ಟರ್ ಎಸ್ ಟಿ ಭೈರಪ್ಪನವರಿಗೆ ವಂದಿಸ್ತಾ ಇವತ್ತಿನ ಈ ನೇರ ಫೋನಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಮೂರ್ತಿಗಳೇ.